35 ಚೀಲ ಬಂದಿತ್ತು ಒಂದು ಎಕರೆಗೆ. ಹಿಂದಿನ ಪದ್ಧತಿಯಲ್ಲಿ ಹಿಂದಿನ ಪದ್ಧತಿಯಲ್ಲಿ 40 ಚೀಲ ಅದೆಲ್ಲ ಬರ್ತತ್ರಿ, ಎಲ್ಲ ಗೊಬ್ಬರ ಹಾಕ್ತಿದ್ವಿ, ನೀರು ನಿಂದ್ರಿಸ್ತಿದ್ವಿ, ಇದರಿಂದ ಖರ್ಚು ಜಾಸ್ತಿ ಬರ್ತಿತ್ತು. 40 ಚೀಲ ಮೇಲೆ ಬಂದ್ರು ಬಿಟ್ಟಾಗೇನು ಅದು ಖರ್ಚು ಸುಮಾರು 20,000 ರೂಪಾಯಿ ಮೇಲೇನೆ ಖರ್ಚು ಮಾಡ್ತಿದ್ವಿ ನಾವು. ಇದರಿಂದ ನಾವು ಇದು ಬರೀ ಹಚ್ಚಿ ಒಂದು ಗೊಬ್ಬರ ಹಾಕಿದಾಗ 10,000 ರೂಪಾಯಿ ಉಳಿತಾಯ ಆಗ್ತಿತ್ತು ಅಂದರೆ, ಅದಕ್ಕೆ 10,000 ರೂಪಾಯಿ ಹಾಕಿ ಮತ್ತೆ ಅದಕ್ಕೆ ಒಂದು ಡಬಲ್ ಕೋಟಿ ಗೊಬ್ಬರ ಹಾಕಿ ಇನ್ನೊಂದ್ಸರಿ ಗೊಬ್ಬರ ಹಾಕಿ ಗುಳಿಗೆ ಹಾಕಿ ಕೆಮಿಕಲ್ಗಳಂತೂ ಸಾಕಾಗೋಗಿತ್ತು. ಅದಕ್ಕಾಗಿ ನಾವು ಬಿತ್ತನೆ ಮಾಡೋದ್ರಿಂದ ಇದಕ್ಕೇನು ನಾವು ಆರ್ಗ್ಯಾನಿಕವಾಗಿ ತಪ್ಪಲು ಕಸ ಎರಡು ಸಾರಿ ಮಾಡ್ಕೊಂಡು ಆಮೇಲೆ ಬೇವಿನ ಬಿಸಿನೀರು ಅಂತಂದು ಅಲ್ಲ ಬಳ್ಳಳ್ಳಿ ಇವು ಈಗ ಈ ತರ ಮಾಡ್ಕೊಂಡು. ಈಗ ತರಬೇತಿ ನೀವು ಎಷ್ಟು ದಿನ ತಗೊಂಡ್ರಿ, ಇದ್ರ ಬಗ್ಗೆ ಎಲ್ಲಿ ತಗೊಂಡ್ರಿ, ಅಲ್ಲೇ ಹೋಗ್ತಿದ್ರ ಇವ್ರ ರೈತರು ನಿಮ್ಮ ಹೊಲ ಅಲ್ಲೇ ಟ್ರೈನಿಂಗ್ ಕೊಡ್ತಾರೆ? ಅಲ್ಲೇ ಟ್ರೈನಿಂಗ್ ಕೊಡ್ತಿದ್ರು. ತಿಂಗಳ 2,000 ಓದ್ತಿದ್ವಿ ನಾವು ಕಾರ್ಟಿಗೆ, ಅಲ್ಲಿ ಮಾಹಿತಿ ಕೊಡ್ತಿದ್ರು. ಮತ್ತೆ ಇಲ್ಲಿ ನಮ್ಮ ಒಟ್ಟಾಗಿ ನಮ್ಮ ಜೊತೆಗೆ ಬಂದು ಇಲ್ಲಿ ನಮಗೆ ಮಾಹಿತಿ ಕೊಡ್ತಿದ್ರು, ನಮಗೇನ ಈ ತರ ಮಾಡ್ಬೇಕಂತ ಮಾಡಿವ ಅಂತಂದು ಹೇಳಿದ್ಗಟ್ಲೆ ಅವ್ರು ಅದಕ್ಕೆ ಸೊಸಿಯನ್ ಕೊಟ್ಟಗಟ್ಲೆ ನಾವು ಅವ್ರು ಹೇಳಿದ ತರನೇ ಮಾಡ್ಕೊತೀವಿ. ಈಗ ಶರಣಪ್ಪ, ನೀವು ಯುವಕರು, ಎಷ್ಟು ವಯಸ್ಸಿಗೆ ನಿಮಗೆ? ನನಗೆ 20 ವರ್ಷ. ಅಂದ್ರೆ ಇದನ್ನ ಜವಾಬ್ದಾರಿ ತಗೋಬೇಕಲ್ವಾ, ಈ ಜವಾಬ್ದಾರಿ ನೀವೇ ತೊಗೊಂಡ್ರೆ, ನಿಮ್ಮ ತಂದೆಯವರು ತೊಗೊಂಡ್ರೆ ಹೇಗೆ, ಇದು ಹೊಸ ಮಾದರಿಯಪ್ಪ, ಏನಾರು ಲಾಸ್ ಆಗಿಬಿಟ್ರೆ ಹೇಗೆ, ಕೈ ಸುಟ್ಕೊಂಡ್ಬಿಟ್ರೆ ಹೇಗೆ, ಇದೆಲ್ಲ ಯಾಕೆ ಬೇಕು ಅಂತ ಈ ಥರ ವಿರೋಧ ಬಂತು ಮನೆಯಲ್ಲಿ? ಹಾಂ ಸರ್, ವಿರೋಧ ಬಂತು ಸರ್, ಅಪ್ಪವರಿಂದ ವಿರೋಧ ಬಂತು. ಆದರೂ ನಾನು ಮಾಡಮ್ಮ, ನೀರಿಂದ ಉಳಿತಾಯ ಆಗುತ್ತೆ, ಕೆಮಿಕಲ್ನ ಕಡಿಮೆ ಮಾಡ್ಬೋದು, ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಹಾಕ್ಬೋದು, ಈ ಥರ ಮಾಡಿದ್ರೆ ಹಾಗೂ ಸೌಳು ಭೂಮಿಗಳಿಗೆ ಚೆನ್ನಾಗಿ ಬರ್ತಂತೆ ಕೇಳಲ್ಪಡಿನಿ ಸರ್. ಸೌಳು ಭೂಮಿಯಲ್ಲೂ ಬೆಳಿಬೋದು ಅಂತ? ಸೌಳು ಭೂಮಿಗೆ ಚೆನ್ನಾಗಿ ಬರ್ತದೆ, ಹಚ್ಚಿದ್ರೆ ನಾವು ಪೆಡ್ಲರ್ ಎಲ್ಲ ಹೊಡೆದ್ರಿಂದ ಸೌಳು ಮೇಲ್ಗಡತಿಯಲ್ಲಿ ನಾಟಿ ಮಾಡಿದ ಮೇಲೆ ಕುಂದಿರ್ತಿದ್ದೆ ಸರ್. ಈ ಬಿತ್ತನೆ ಮಾಡುವುದರಿಂದ ಮೇಲಿ ಮಣ್ಣಿಗೆ ಬೀಜ ಕೂರುವುದರಿಂದ ಆರೋಗ್ಯಕರವಾಗಿ ನಾಟಿಗೆ ಆಗಿ ಚೆನ್ನಾಗಿ ಬರ್ತದೆ. ನಿಜ. ಈಗ ನಿಮ್ಮ ತಂದೆಯವರು ಬೇಡ ಅಂದಾಗೆ ನೀವು ಹೆಂಗೆ ಅವ್ರಿಗೆ ತಿಳುವಳಿಕೆ ಹೇಳಿದ್ರಿ? ಬರ್ತಾ ಅಂತ ಏನು ಸರ್, ಚೆನ್ನಾಗಿ ಬರ್ತಾ ಹೇಳಿದ್ದಾರೆ, ಎಲ್ಲ ಕೃಷಿ ಇಲಾಖೆದಾರ ಅವು ಎಲ್ಲ ಕೇಳಲ್ಪಟ್ಟಿನಿ, ನಾವು ಮಾಡಿದ್ರೆ ಚೆನ್ನಾಗಿ ಅವ್ರ ಜೊತೆ ನಿಂತ್ಕೊಂಡ್ರೆ ಆಮೇಲೆ ನಿಮ್ಮ ಕೆಲಸದಲ್ಲಿ ಅವರು ಭಾಗವಹಿಸಿದ್ರು ಸರ್. ನಮ್ಮ ಜೊತೆಗೆ ನಿಮ್ಮ ಜೊತೆಗೆ ಭಾಗವಹಿಸಿದ್ರು, ಭಾಗವಹಿಸಿ ಆಮೇಲೆ ಫಸ್ಟಿಗೆ ಬೇದ್ರು ಸರ್. ಫಸ್ಟಿಗೆಲ್ಲ ಇದು ಎದಕ್ಕೆ ಮಾಡೋಕೆ ಹೋಯ್ದು, ಯಾವಾಗಲ್ಲ ಹಳೆ ಪದ್ಧತಿ ಬೇಸತ್ತು, ಇದೆಲ್ಲ ಸ್ವಲ್ಪ ಅದ್ರದ್ದು ತೊಂದರೆ ಅಂದ್ರೆ ಸರ್ ಕಳೆದ್ದು ಜಾಸ್ತಿ ಇದರಲ್ಲಿ. ನೇರ ಕುರುಗಿ ಬಿತ್ತನೆಯಲ್ಲಿ ಕಳೆ ಸ್ವಲ್ಪ ಆರವಾಗಿ ಬರುವುದರಿಂದ ನೀರು ನಿಂದ್ರಿಸಂಗಿಲ್ಲ ಅಲ್ಲ ಸರ್ ನಾವು. ಹಾಗಾಗಿ ನೋಡೋರಿಗೆ ಒಂಥರ ಇದು ಕಾಣತ್ರಿ, ಬರದ್ರಿ ಯಾರ ಒಂಥರ ಸಹಜ ಕೃಷಿಗೆ ಹತ್ತಿರವಾಗಿರ್ತಕ್ಕಂಥ ಮಾದರಿ ಇದು. ಹಿಂದೆ ಸಹಜ ಕೃಷಿ ಅಂತ ಇತ್ತು, ಎಲ್ಲೋ ಜಾಗ ಇರ್ತದೆ ಅಲ್ಲಿ ಬೀಜ ಚೆಲ್ಲಿ ಬಂದ್ಬಿಟ್ರೆ ಅಲ್ಲಿ ಕಳೆ ಇರ್ತದೆ, ಎಲ್ಲ ಇರ್ತದೆ, ಕಳೆ ಸಹಿತ ತೆಗೆಯೋದಿಲ್ಲ ಅಲ್ಲಿ ಅಂಥದ್ರಲ್ಲಿ. ಆದರೆ ಇಲ್ಲಿ ನಿಮಗೆ ಕಳೆ ಬಂದಾಗ ಜನ ಎಲ್ಲ ನೋಡಿದಾಗ ಇದಾಗಿರ್ತದೆ, ಭಯಪಟ್ಟಿರ್ತಾರೆ. ನಮ್ಗೆ ಭಯ ಹೋಗಿಸಿದ್ದಾರೆ ಸರ್, ಭಯ ಹೋಗಿಸಿದ್ದಾರೆ, ಆದರೂ ಧೈರ್ಯ ತಗೊಂಡು ಏನ್ ಅದನ್ನ ಕಳೆ ತೆಗಿಸಿದ್ರ ಮತ್ತೆ ಕಳೆ ತೆಗಿಸುವ ರೈತ ಸಂಪರ್ಕ ಕೇಂದ್ರದಿಂದ ನಾವು ಸೈಕಲ್ಗಳನ್ನ ಬಂದ್ವಿ ಸರ್, ನಾವು ಅರಗವು ಅದ್ರಾಗ ಸೈಕಲ್ ದಬ್ಬಿ ಕಸವನ್ನ. ಕಳೆ ಬಂದಾಗೆಲ್ಲ ನಿಮ್ಮ ಸಂಸ್ಥೆಯವರಿಗೆ ಬೈಲಿಕ್ಕೆ ಶುರು ಮಾಡಿದ್ರೇನು ನಿಮ್ಮ ಮನೆಯವರೆಲ್ಲ ಹೇಗೆ? ಹೋಗ್ಬೇಕಿದ್ರು ನೀವು ಸ್ವಲ್ಪ ಕಳೆ ರೂಟ್ರ್ ಬಂದಾಗ ಮಾಡ್ಕಿರ ಅಂತಂದ್ರೆ ನಾವು ದಿನ ಡೈಲಿ ಒಂದು 2-3 ಅದ ಸೈಕಲ್ ರೂಟ್ ತಗೊಂಡು ಕಳೆ ತೆಗೆದು ಅದರಿಂದ ಗೊಬ್ಬರ ಖರ್ಚು ಉಳಿಸ್ಬೋದು. ಚೆನ್ನಾಗಿ ಬಂತಾಗ ಬರ್ತಾ ಆಮೇಲೆ ಹಚ್ಚಿದ್ಕಿಂತ ಅದು ಚೆನ್ನಾಗಿ ನಾವು ಬಿತ್ತಬೇಕಂತಂದೇಳಿ ಬೇಕಾದಷ್ಟು ಮಂದಿ ಅವ್ರು ಮಾತಾಡಿದರು. ಆದ್ಮೇಲೆ ಮತ್ತೆ ಜನರಿಗೆ ಆಮನಂತರ ಮನ ಪರಿವರ್ತನೆ ಆಗಿದೆ. ಈಗ 1 ಎಕರೆ ಈಗ ನೇರ ಕೂರಿಗೆ ಬಿತ್ತನೆ ಮಾಡಬೇಕು, ನಾನೊಬ್ಬ ಸಾಮಾನ್ಯ ರೈತ ಅಂದರೆ ಈ ನೇರ ಕೂರಿಗೆ ಬಿತ್ತನೆ ಮಾಡಬೇಕಂದ್ರೆ ಮೊದಲು ಏನು ಮಾಡಬೇಕು? ಮೊದಲನೇದಾಗಿ ಭೂಮಿಯನ್ನು ಹದವಾಗಿ ಮಾಡ್ಕೋಬೇಕು ಸರ್. ಹದವಾಗಿ ಮಾಡಿಕೊಂಡು ನಾವು ಮುಂಗಾರಿಗೆ ಮಳೆ ಆಗುವ ಮುನ್ನ ಒಣ ಭೂಮಿಯಲ್ಲಿ ಬಿತ್ತನೆ ಮಾಡಿಬಿಟ್ರೆ ಮಳೆ ಆದರೆ ಮಳೆಗೆ ನಾಟಕ ಮುಡಿಸ್ತಾರ. ಹೌದಾ? ಆಮೇಲೆ ನಾವು ಕೆನಲ್ ನೀರು ಕಾಲುವೆ ಮೂಲಕ ನೀರನ್ನು ಹಾಯಿಸಬಹುದು. ಒಂದು ಸಲ ನೀರನ್ನು ಹಾಯಿಸಿದ ಮೇಲೆ ಒಂದು ತಿಂಗಳವರೆಗೂ ನೀರನ್ನು ಬಿಡಲಿಲ್ಲ ಅಂದ್ರೆ ಒಂದು ತಿಂಗಳವರೆಗೆ. ಅದೇ ನಾವು ಬಿತ್ತನೆ ಆದ್ಮೇಲೆ ಎಷ್ಟು ದಿನದೊಳಗೆ ನೀರು ಕೊಡ್ಲೇಬೇಕಂತ ಇದೆಯಾ? ಬಿತ್ತನೆ ಆದ್ಮೇಲೆ 40 ದಿವಸ ತಕ್ಕ ಟೈಮ್, 40-45 ದಿವಸ ತಕ್ಕ ಟೈಮ್ ಐತೆ ಸರ್, ನಡೀತದೆ. ಒಣ ಭೂಮಿಯಲ್ಲಿ ಬಿತ್ತನೆ ಮಾಡಿದ್ರೆ ನಾಟಿಗೆ ಅಂತದೆ, ಇಲ್ಲಾಂದ್ರೆ ನಾವು 45 ದಿನದೊಳಗೆ ನೀರನ್ನು ಹಾರಿಸ್ಬೋದು. ಈಗ ನಿಮಗಂತೂ ಕಾಲುವೆ ನೀರು ಇದಾವೆ ಅಥವಾ ಬೋರ್ ನೀರಿದ್ರು ಹಾರಿಸ್ಬೋದು, ಅಂದರೆ ಇದನ್ನು ಮಳೆ ಆಶ್ರಿತವಾಗಿ ಬೆಳಿಲಿಕ್ಕೆ ಸಾಧ್ಯತೆ ಇದೆಯಾ? ಮಳೆ ಆಶ್ರಿತವಾಗಿ ಅಂದರೆ ಆಗಲ್ಲ ಸರ್, ಅದು ಆಗಂಗಿಲ್ಲ ಸರ್. ನಮಗೆ ಮೊದಲನೇದಾಗಿ ಅಂದರೆ ಮುಂಗಾರು ಮಳೆ ಇರ್ತವಲ್ಲ ಸರ್, ಆ ಟೈಮ್ನೇ ನಾವು ಬಿತ್ತಿಬಿಟ್ರೆ ಮಳೆ ಆಗ್ಬಿಟ್ರೆ ಒಂದು ತಿಂಗಳವರೆಗೆ ನೆಡ್ಬಿಡುತ್ತೆ, ಆಮೇಲೆ ಕಲೆ ನೀರು ಬಿಡ್ತಾರ ಸರ್, ಅವಾಗ ನಾವು ಬಿಟ್ಕೊಂಡು ಹರಿಸ್ಬೋದು. ಈಗ ಮಲ್ಲಿಕಾರ್ಜುನವ್ರೆ, ಈಗ 1 ಎಕರೆಗೆ ಬೀಜ ಬಿತ್ತಬೇಕು ಅಂದರೆ ಈ ನೇರ ಕೂರಿಗೆ ಬಿತ್ತನೆ ಕ್ರಮದಲ್ಲಿ ಬೀಜ ಎಷ್ಟು ಪ್ರಮಾಣ ಬೇಕು, ಹಿಂದಿನ ಪದ್ಧತಿಗೂ ಈ ಪದ್ಧತಿಗೂ ಬೀಜಗಳ ಬಿತ್ತನೆ ಎಷ್ಟು ಪ್ರಮಾಣದಲ್ಲಿ ಹೋಗುತ್ತೆ? ನಾವು 12 ಕೆಜಿಲಿಂದ 15 ಕೆಜಿ ಹೋಗುತ್ತೆ. ಇದಕ್ಕೆ ನೇರ ಕೂರಿಗೆ ಬಿತ್ತನೆ ಪಾಯಿಂಟ್ ಇದು ಜಾಸ್ತಿ ಇಟ್ಕೋಬೇಕಂದ್ರೆ 15 ಕೆಜಿ ಹೋಗುತ್ತೆ, ಇಲ್ಲಾಂದ್ರೆ 12 ಕೆಜಿನು ಸರಿ ಆಗ್ತದೆ. ಇಪ್ಪತ್ತೈದು 30 ಕೆಜಿ ಪ್ಯಾಕೆಟ್ ಹಾಕಿದ್ರು ಅದು 1 ಎಕರೆಗೆ ಬಂದ್ರೆ ಬಂತು ಬರ್ಲದ್ರಲ್ಲ ಸರ್, ಸಮಸ್ಯೆ 1 ಎಕರೆಗೆ ಬರ್ತದ್ದು ಬಂದ್ರೆ ಎಕರೆ ಪಾಗೇನು ಬರ್ತದ ಚೆನ್ನಾಗಿ ಬಂದ್ರೆ. ಅದು ಅವ್ರ ಬೋರಿನ ಮುಖಾಂತರ ಅವ್ರ ಹೊಲ್ದಾಗ ನಾವು ಬೋರಿಗೆ ಹಾಕಿ ಅವ್ರ ನೀರು ಚೆನ್ನಾಗಿರ್ಬೇಕು, ಅವ್ರ ಹೊಲ್ದಾಗ ಭೂಮಿ ಚೆನ್ನಾಗಿರ್ಬೇಕು, ನಾವು ಹೋಗಿ ಹಾಕಿದ್ದು ಅವ್ರಿಗೆ 1 ಪ್ಯಾಕೆಟ್ಗೆ 100 ರೂಪಾಯಿ ಕೊಡ್ಬೇಕು, ಮತ್ತೆ ನಾವೇ ಬೆಳೆಸಿಬೇಕು. ಅಂದ್ರೆ ಇದರಲ್ಲಿ ಒಟ್ಟು ಬೀಜಗಳ ಪ್ರಮಾಣ ಕಡಿಮೆ ಹೋಗುತ್ತೆ. ಈಗ ಕೂರಿಗೆ ಅಂದ್ರೆ ಸಾಲು ಸಾಲು ಇರ್ತದೆ, ಒಂದೊಂದು ಸಾಲಿಗೆ ಎಷ್ಟೆಷ್ಟು ಅಂತರ ಇರಬೇಕು, ಬೀಜದಿಂದ ಬೀಜಕ್ಕೂ ಎಷ್ಟು ಅಂತರ ಇರಬೇಕು? ಇದು ಇದು ಸರ್ 4 ಇಂಚು ಬೀಜದಿಂದ ಬೀಜ. ಹಾಂ, 4 ಇಂಚು ಅದು ಸೇಮ್ ಇದು ಬಿದ್ದಂಗೆ ಬಿಡ್ತದೆ ಬಿಡ್ರಿ ಸರ್. ಸಾಲಿನ ಅಂತ 6 ಇಂಚು 9 ಇಂಚು ನಾವು 9 ಇಂಚು ಕಡಿಮೆ 6 ಇಂಚು 7 ಇಂಚು 9 ಇಂಚು ಈಗ ಇದು ಯಂತ್ರ ಬೇಕು ಅಂತ ಹೇಳಿದ್ರಿ. ಈಗ ನಿಮ್ದು ಎಷ್ಟು ಎಕರೆ ನೀವು ಇದು ಮಾಡಿದ್ದು ಶರಣಪ್ಪ? 8 ಎಕರೆ ಮಾಡಿದ್ದೀರಿ. ಸೊ 8 ಎಕರೆಗೆ ನೀವು ನೇರ ಕೂರಿಗೆ ಬಿತ್ತನೆ ಮಾಡೋದ್ರಿಂದ ಯಂತ್ರ ಬಳಸಿದಿರಿ, ಹೌದಾ? ಈಗ 8 ಎಕರೆಗೆ ಯಂತ್ರ ಬಳಸೋದ್ರಿಂದ ನಿಮಗೆ ಯಂತ್ರಕ್ಕೆ ಕೊಡುವ ಬಾಡಿಗೆ ಆಗಿರ್ಬೋದು ಇತ್ಯಾದಿ ಆಗಿರ್ಬೋದು ನೀವು ಮ್ಯಾನೇಜ್ ಮಾಡಬಲ್ಲರಿ ನೀವು, ಹೌದಾ? ಇದನ್ನ ಸಣ್ಣ ಹಿಡುವಳಿದಾರ ಇದು ಮಾಡ್ಲಿಕ್ಕೆ ಸಾಧ್ಯ ಆಗ್ತದ? ಆಗುತ್ತೆ. ಅದಕ್ಕೂ ಈಗ ಯಂತ್ರಕ್ಕೆ ಎಷ್ಟು ಕೊಡ್ತೀರಿ ನೀವು ಬಾಡಿಗೆ? ಎಕರೆಗೆ 800 ರೂಪಾಯಿ. ಎಕರೆಗೆ 800 ರೂಪಾಯಿ ಕೊಡ್ತೀರಿ? ಇದು 8 ಎಕರೆ ಆದ್ರೂ ಇಂಟು 8 ಎಕರೆ ಎಕರೆ ಲೆಕ್ಕ ಸರ್. ಎಕರೆ ಸಣ್ಣ ರೈತರಿಗೆ ಆದ್ರೂ 1 ಎಕರೆ 2 ಎಕರೆ ಮಾಡ್ಕೊಂಡವ್ರ ಗುಟ ಎಕರೆ ಲೆಕ್ಕ ಇರ್ತಾರೆ ಸರ್, ಕೊಡ್ಬೋದು. ಒಂದು 7,000 ರೂಪಾಯಿ ಅಲ್ಲಿ ಅದಕ್ಕೆ ಯಂತ್ರಕ್ಕೆ ಹೋಗ್ತದೆ ನಿಮಗೆ 8 ಎಕರೆ ಮಾಡಿರೋದು. ಸರಿ, ಆಮೇಲೆ ಈಗ ಯಂತ್ರಗಳಿಂದ ನೀವು ಬಿತ್ತನೆ ಮಾಡ್ತೀರಿ, ಇದಾಗ್ತದೆ 30 ದಿನ 40 ದಿನ ನೀರು ಕೊಡದೇ ಇದ್ರೂ ನಡೀತದೆ ಅಂತ ಹೇಳ್ತೀರಿ. ಈ 30 ದಿನದ 40 ದಿನದ ಅಂತರದಲ್ಲಿ ಕಳೆ ಬರ್ಲಿಕ್ಕೆ ಶುರು ಆಗ್ಬಿಡ್ತದಲ್ವಾ? ಅಂದ್ರೆ ಮಳೆ ಆದ್ರೆ ಸರ್ ಕಳೆ ನಾಟುತ್ತೆ. ಮಳೆ ಬಂತು ಅಂದ್ರೆ ನೆಲ ಹಸಿ ಆಯ್ತಂದ್ರೆ ಕಳೆ ಸಹಜವಾಗಿ ಬಂದು, ಈ ಕಳೆ ಬಂತು ಅಂದ ಕೂಡಲೆ ನೀವು ಏನ್ ಮಾಡ್ತೀರಿ ಅವಾಗ ಅದನ್ನ ನಿಯಂತ್ರಣ ಮಾಡೋದಕ್ಕೆ? ಕಳೆ ತೆಗಿಸ್ತಿರೋ ಅಥವಾ ಕಳೆ ನಾಶಕಗಳನ್ನು ಬಳಸ್ತಿರೋ? ಇಲ್ಲ ಸರ್, ಗಳೆಯೋದ ಮುಖಾಂತರನು ಕಳೆ ನಾಶ ಮಾಡಬಹುದು, ಇಲ್ಲಾಂದ್ರೆ ಈ ಸೈಕಲ್ ರೂಟ್ರು ಇವು ತರ ಬಂದವ ಇವನೂ ಮಾಡಬಹುದು. ನಾವು ಗಳೆವಿಲ್ಲ ಈಗ ಎತ್ತಿಲ್ಲ ಇದೆಲ್ಲ ನಾವು ಸೈಕಲ್ ರೂಟ್ರ ತರ ಹೊಡ್ಕೋಬಹುದು, ಇಲ್ಲಾಂದ್ರೆ ಲೇಬರ್ ಹೆಣ್ಮಕ್ಳು ಕೂಡ ಮಾಡಿಸ್ಬೋದು. ಆದ್ರೆ ಕಳೆನಾಶಕಗಳನ್ನು ಬಳಸಲ್ಲ? ಕಳೆನಾಶಕದಲ್ಲಿ ಯಂತ್ರಗಳು ಬಳಸಗಲ್ಲ ಸರ್, ಅದೇ ನಾವು ಸೈಕಲ್ ರೂಟ್ ದಬ್ಬೋದ್ರಿಂದ. ಅಲ್ಲ, ಕಳೆನಾಶಕ ಔಷಧಿಗಳು ಬರ್ತವಲ್ಲ ಪೌಡರ್ ಆಗಿ ಇದ್ರಿಂದ ಮಾಡೋದ್ರಿಂದ ನಾವು ನೀವು ಸಾವಯವ ಇಲ್ಲಿ ಹೆಚ್ಚು ಅಪ್ಲೈ ಮಾಡ್ತಾ ಇರೋದ್ರಿಂದ ಕಳೆನಾಶಕ ಔಷಧಿಗಳನ್ನ ನೀವು ಬಳಸೋದಿಲ್ಲ. ಸರಿ, ಈಗ ಕಳೆ ನಿಯಂತ್ರಣ ಆದ್ಮೇಲೆ ಮಳೆ ಬಂದ್ಮೇಲೆ ಸಸಿ ನಾಟ್ಕೊಳ್ಳುತ್ತೆ, ಸಸಿ ಬೆಳಿಲಿಕ್ಕೆ ಶುರು ಮಾಡ್ತದೆ, ನಂತರದಲ್ಲಿ ನಿರ್ವಹಣೆ ಏನು? ನಿರ್ವಹಣೆ ಸರ್, ಕಳೆವೆಲ್ಲ ನಾವು ತೆಗೆದ್ಮೇಲೆ ನಾಟಿಯಾಗಿ 1 ತಿಂಗಳಾದ್ಮೇಲೆ ರಾಸಾಯನಿಕ ಗೊಬ್ಬರವನ್ನು ಅತಿ ಕಡಿಮೆ ಅಂದ್ರೆ ನಾವು 1 ಕ್ವಿಂಟಲ್ ಹಿಂಗೆ ಹಾಕ್ತಿವಿ ಸರ್. 1 ಎಕರೆಗೆ? ಹಾಂ, ಎಕರೆಗೆ 1 ಕ್ವಿಂಟಲ್ ಮೊದಲ ಸಲಗೆ ಹಾಕ್ಬಿಡ್ತಿದ್ವಿ. ಯಾವುದು ಗೊಬ್ಬರ ಹಾಕ್ತಿದ್ರಿ? ಕಾಂಪ್ಲೆಕ್ಸ್ ಆ ಯೂರಿಯಾ. ಅಲ್ಲಿ ನಮ್ಮ ಹಳೆ ಪದ್ಧತಿ ಪ್ರಕಾರ ಅಂದ್ರೆ ಯೂರಿಯಾ ಗೊಬ್ಬರವನ್ನು ಜಾಸ್ತಿ ಮಾಡುದು. ಈಗ ಈ ಬಿತ್ತನೆಯಿಂದ ಯೂರಿಯಾ ಗೊಬ್ಬರವನ್ನು ಕಡಿಮೆ, ಯೂರಿಯಾವನ್ನು ಕಡಿಮೆ ಹಾಕ್ಬೋದು, ಕಾಂಪ್ಲೆಕ್ಸ್ ಅನ್ನು ಕಡಿಮೆ ಹಾಕ್ಬೋದು. ನಾವು ಎರಡು ಸೇರಿ 30-35 ಕೆಜಿ ಕಾಂಪ್ಲೆಕ್ಸ್, 15 ಕೆಜಿ ಯೂರಿಯಾವನ್ನು ಮೊದಲೇ ಹಂತಕ್ಕೆ 1 ತಿಂಗಳ ನಂತರ ನಾವು ಅದನ್ನ 50%ಕ್ಕಿಂತಲೂ ಹೆಚ್ಚು ಇಲ್ಲಿ ಗೊಬ್ಬರ ಕಡಿಮೆ ಕಡಿಮೆ ಆಗುತ್ತೆ. ಹಂಗಾಗಿ ನಿಮಗೆ ರಾಸಾಯನಿಕ ಗೊಬ್ಬರಗಳಿಗೆ ವೆಚ್ಚನೂ ಕಡಿಮೆ ಆಗ್ತಾ ಹೋಗ್ತದೆ. ಎಷ್ಟು ಸಲ ಕೊಡಬೇಕು ನಿಮಗೆ ಭತ್ತದ ಬೆಳೆ ಬರೋವರೆಗೂ ಈ ಗೊಬ್ಬರ? ನಾವು 3 ಸಲ ಕೊಡು. 3 ಸಲ ಕೊಡ್ತೀರಿ? ಎಷ್ಟು ದಿನಕ್ಕೊಂದು ಅಂತರದಲ್ಲಿ ಕೊಡ್ತೀರಾ ನೀವು ಸರ್? ಸುಗ್ಗಿ ಮುಂಗಾರು ಮಳೆಗೆ ಸರ್, ಅದು ಬೆಳೆ 5 ದಿನಕ್ಕೊಮ್ಮೆ 15 ದಿನ 20 ದಿನ ಬೆಳೆ ಯಾವ ತರ ಇರ್ತದೆ? ಮೊದಲು ತಿಪ್ಪೆ ಕಸಾಯ ಹಾಕಿಂಬೋದ್ರಿಂದ ನಮಗೆ ಉಳಿತಾಯ ಆಗಿರ್ತದೆ, ಚೆನ್ನಾಗಿರ್ತದೆ. ತಿಪ್ಪೆ ಕಸಾಯ ಹಾಕಿರ್ತೀವಿ, ಭೂಮಿ ಹದವಾಗಿ ಮಾಡ್ಕೊಂಡಿರ್ತೀವಿ. ಅದಕ್ಕಾಗಿ ಈ ಗೊಬ್ಬರ ಒಂದೊಂದು ಸರ್ತಿಗೆ 1 ಕ್ವಿಂಟಲ್ ಹಾಕಿದ್ರು 3 ಕ್ವಿಂಟಲ್ ಗೊಬ್ಬರದಾಗ ಇದಾಗುತ್ತೆ ಸರ್. ಈಗ ಒಬ್ರು ನೀವು ಸಾವಯವದಲ್ಲೇ ಕುರಿಗೆ ಭತ್ತ ಬೆಳೆದಿದ್ದೀರಿ, ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಿದಿರಿ ರಾಸಾಯನಿಕ ನೀವು ಶರಣಪ್ಪ? ನಾವು 1 ಕ್ವಿಂಟಲ್ ಕಡಿಮೆ ಮಾಡಿ ಸರ್. 1 ಕ್ವಿಂಟಲ್. ಈಗ ನೀವು? ನಾವು ಗೊಬ್ಬರದಲ್ಲೇ ಇದ್ದಕ್ಕಂದ್ರೆ ನಾವು 2.5 ಕ್ವಿಂಟಲ್ 1 ಎಕರೆಗೆ ಬಳಸಿದ್ವಿ. ಮೊದಲು ನಾವು ನಾಲ್ಕು ಕ್ವಿಂಟಲು ಐದು ಕ್ವಿಂಟಲ್ ತಕೊಂಡು ಗೊಬ್ಬರ ಹಾಕಿದ್ವಿ. ಈಗ ಎರಡೂವರೆ ಕ್ವಿಂಟಲ್ಗೆ ನಾವು ರಾಸಾಯನಿಕ ಬೆಳೆಸಿದ್ರಿ? ರಾಸಾಯನಿಕ ಬೆಳೆಸಿದ್ವಿ. ಸಾವಯವ ಏನೇನು ಕೊಟ್ಟಿದ್ರಿ? ಸಾವಯವ ನಾವು ಇದೆ ತಪ್ಪಲು ಕಸಾಯ ಇದೆ ಅಂತ ಒಂದೇ ಸರಿ ಹೊಡೆದಿದ್ವಿ ತಿಪ್ಪೆ ಗೊಬ್ಬರದಿಂದ. ಆಮೇಲೆ ಇವು ಬೇನೆ ಹಿಂಡಿ, ಬೇನೆ ಹಿಂಡಿ ಸಿಂಪರಣೆ ಮಾಡಿವಿ ನಾವು ತಪ್ಪಲು ಕಸಾಯದಿಂದ ಮಾಡಿವಿ. ಈಗ ಹಳೆ ಪದ್ಧತಿಯಲ್ಲಿ ಭತ್ತಕ್ಕೆ ಬರ್ತಕ್ಕಂಥ ರೋಗಗಳು ಈ ಕೂರಿಗೆ ಬಿತ್ತನೆಯ ಕ್ರಮದಲ್ಲೂ ಸಹಿತ ರೋಗಗಳು ಬರ್ತವ ಹೇಗೆ ಶರಣಪ್ಪ? ಬರ್ತಾವ ಸರ್, ಆದಷ್ಟು ಕಡಿಮೆ ಸರ್. ಕಡಿಮೆ ಬಹಳ ಕಡಿಮೆ ಕಡಿಮೆ. ಯಾಕಂದ್ರೆ ಅದು ಹಳೆ ಪದ್ಧತಿ ಅಂದ್ರೆ ನೀರು ನಿಂದಿಸ್ಬಿಡ್ತಿದ್ವಿ ಸರ್. ನೀರು ನಿಂತಾಗ ಬ್ಯಾಕ್ಟೀರಿಯಾ ಹುಟ್ಟಿಕೊಂಡು ಅಲ್ಲಿ ದ್ವಾಮಿಗಳು ಅಂತಂದು ಹೇಳಿ ಆಗ್ತಾವ ಸರ್. ಅದರಿಂದ ಭತ್ತದ ಇಳುವರಿ ಕಡಿಮೆ, ಬೆಳೆಯಂಗಿಲ್ಲ ಸರ್. ಇದರಿಂದ ನೀರಿಂದು ಬಹಳ ಉಳಿಸ್ಬೋದು ಸರ್. ನಾನು ಈ ಅವಧಿ ಒಳಗೆ ಪ್ರಯೋಗ ಮಾಡಿರೋದನ್ನ ಸರ್ ಐದು ಎಕರೆ ಹಚ್ಚಿದ್ರೆ ಹಳೆ ಪದ್ಧತಿಯಾಗಿ ಮಾಡಿದ್ರೆ ಐದು ಎಕರೆಗೆ ಅಷ್ಟೇ ನೀರು ಆಗ್ಬೋದು ಸರ್. ನಮ್ಮ ಹೊಲದ ನಾನು 8 ಎಕರೆಗೆ ಬಿತ್ತೀನಿ ಸರ್. 8 ಎಕರೆ ಅದೇ ನೀರನ್ನ 8 ಎಕರೆವರೆಗೂ ಹರಿಸಿನ ಸರ್. 5 ಎಕರೆಗೆ ಬಳಸೋ ನೀರನ್ನ 8 ಎಕರೆಗೆ ಬಳಕೆ ಮಾಡ್ಕೊಂಡಿದ್ದೀರಿ. 30% ನೀರು ಉಳಿತಾಯ ಮಾಡ್ತದೆ. ಆ ಮೂಲಕ ಒಂದು 3 ಎಕರೆ ಜಾಸ್ತಿ ಬೆಳಿಲಿಕ್ಕೆ ಜಾಸ್ತಿ ಬೆಳೆ. ಓಹೋ. ಈಗ ಸಾಮಾನ್ಯವಾಗಿ ನೇರ ಕೂರಿಗೆ ಬಿತ್ತನೆಯ ಭತ್ತದಲ್ಲಿ ರೋಗಗಳು ಏನು ಬರ್ತವೆ ಹೆಚ್ಚಾಗಿ? ರೋಗಗಳನ್ನ ಸರ್ ಇದು ಲದ್ದಿ ಅಂತ ಬರುತ್ತೆ, ಗರಿಗಳನ್ನ ಅದು ತಿನ್ಕೊಂತ ಹೋಗ ಸರ್. ಹುಳ ಸರ್ ಅದು ಎದಕ್ಕೆ ಎದಕ್ಕೋಸ್ಕರ ಬರ್ತದೆ? ಫಸ್ಟಿಗೆ ಕಸ ಸ್ವಲ್ಪ ಕಳೆಗಳು ಜಾಸ್ತಿ ಬೀಳುತ್ತಲ್ಲ ಸರ್ ಬಿತ್ತಿದ್ದಂದ್ರೆ ಸ್ವಲ್ಪ ಡ್ರೈ ಆದ ಕಳೆ ಇರೋ ಸಲಗ ಅದು ಸ್ಟಾರ್ಟಿಂಗ್. ನೀವೇನಂದ್ರೆ ಅದಕ್ಕೆ ಲದ್ದಿ ಹುಳ ಅಂತ? ಲದ್ದಿ ಅಂತ ಸರ್. ನಮ್ಮ ಕಡೆ ಅದು ಸಸ್ಯನ ತಿಂತದ? ಗರಿಯನ್ನ ತಿನ್ಕೊಂಡು. ಓಹೋ. ಅದು ನಮಗೆ ಮೊದಲೇದಾಗಿ ಸಮಸ್ಯೆ ಸರ್. ಇದನ್ನ ಹೆಂಗೆ ನೀವು ಗುರುತಿಡ್ತೀರಿ? ತುಂಬಾ ದೊಡ್ಡ ಪ್ರಮಾಣದಲ್ಲಿ ಆದ್ಮೇಲೆ ನೋಡ್ತಿರೋ ಅಥವಾ ಮೊದಲೇ ನೋಡ್ಕೊಂತಾರೋ ಹೇಗೆ? ಅದು ಸುಳಿ ಬೆಳ್ಕೊಂತ ಹೋಗ ಸರ್, ಗರಿಯನ್ನ ತಿನ್ಕೊಂತ ಹೋಗೋದು, ಅದು ತುಂಡು ತುಂಡಾಗಿ ಬೆಳೋದು ಆ ತರ ಆಗ ಸರ್. ಇದು ಹೇಗೆ ಎಲ್ಲೋ ಒಂದ್ ಕಡೆಯಿಂದ ಶುರು ಆಗ್ತದೋ ಒಂದೇ ಸಲಕ್ಕೆ ಇಡೀ ಭತ್ತಕ್ಕೆಲ್ಲ ಇದಾಗುತ್ತೆ ಹೇಗೆ? ಭತ್ತ ಸರ್ ಅಲ್ಲಲ್ಲಿ ಕಾಣಿಸಂತ ಸರ್. ಏನ್ ಮಾಡಿದ್ರಿ ಅದ್ ನಿಯಂತ್ರಣ ಮಾಡೋಕೆ? ಏನ್ ಮಾಡಿದ್ರಿ ನೀವು ಇದನ್ನ ನಿಯಂತ್ರಣ ಮಾಡೋ? ಕೆಮಿಕಲ್ ಬೆಳೆಸಿ ಫಸ್ಟ್ ಅಷ್ಟೇ ಮಾಡಿಸಿದ್ವಿ ಸರ್ ಫಸ್ಟ್ಗೆ. ಆಮೇಲೆ ಅದು ಕಂಟ್ರೋಲ್ ಆಯ್ತು ಸರ್. ಕಂಟ್ರೋಲ್ ಆದಾಗಲಿದ್ದ ನಾವು ಗೊಬ್ಬರಗಳನ್ನ ಹಾಕ್ಯಂತ ಬೆಳೆಸಿದ್ವಿ. ಸ್ವಲ್ಪ ಭೂಮಿ ಆರೋಗ್ಯ ಬರೋದ್ರಿಂದ ರೋಗಗಳು ಕಡಿಮೆ ಬರ್ತದೆ. ಕಡಿಮೆ ಬರ್ತದೆ. ಇದಲ್ಲದೆ ಬೇರೆ ಯಾವ ರೋಗಗಳು ಬಂದವು? ಬೇರೆ ಯಾವಲ್ಲ ಸರ್, ಲಾಸ್ಟ್ ಕಾಲು ತುಂಬ ಕಾಳು ಕಟ್ಟೋ ಟೈಮ್ನಾಗ ಕೊಳ್ಳೆ ಅಂತ ಒಂದು ಬರ್ತದೆ. ಕೊಳ್ಳಿ ರೋಗ ಬಂತು. ಏನದು ಕೊಳ್ಳಿ ರೋಗ ಅಂದ್ರೆ ಏನು? ಹೆಂಗೆ? ತೆನೆ ಒಣಗುತ್ತೆ ಸರ್. ತೆನೆ ಒಣಗ್ತದ? ಅದಕ್ಕೆ ನಾವು ಅವಾಗ ಎಣ್ಣೆ ಸಿಂಪರಣೆ ಮಾಡಿದ್ವಿ. ಅಲ್ಲಿ ರಾಸಾಯನಿಕ ಔಷಧಿ ಬಳಸಿದ್ರಿ? ಆಮೇಲೆ ಇದು ಎರಡೇನ ಇಷ್ಟು ನಾವು ಫಸ್ಟ್ ಕೆಮಿಕಲ್ ಔಷಧಿಗಳು ಬಂದಿಗೆ ಏನ್ ಮಾಡಿದ್ರಿ ನೀವು? ನಾವು ತಪ್ಪಲ ಕಸಾಯ ಅಂತಂದೇಳಿ ಫಸ್ಟ್ಗೆ ಬೇನೆ ಹಿಂಡಿ ತಪ್ಪಲ ಕಸಾಯ ಅದು ಇನ್ನೊಂದು ಆರ್ಗ್ಯಾಲಿಕ ಇದ್ರಾಗ ಕೊಟ್ಟಿದ್ರು. ಅದನ್ನ ನಾವು ಒಂದು ತಿಂಗಳ ಮುಖಾಂತರ ತಿರುವಿ ಆಮೇಲೆ 10 ದಿವಸಕ್ಕೊಮ್ಮೆ 3 ಸಲ ಸಿಂಪರಣೆ ಮಾಡಿವಿ. ಅದರಿಂದ ಯಾವ ರೋಗನೂ ಬಂದಿದೆ. ಈ ಕಷಾಯಗಳನ್ನೆಲ್ಲ ನೀವೇ ಮಾಡ್ಕೊಂತಿದ್ರ? ಕಷಾಯಗಳು ನಾವು ಮಾಡ್ಕೊತಿದ್ವಿ. ಇದೆಲ್ಲ ನೀವು ತರಬೇತಿ ತಗೊಂಡಿದ್ರ? ತರಬೇತಿ ಇದೆ ನಮ್ಮ ಸಮೂಹದವ್ರ ಕೊಟ್ಟಿದ್ದು ತರಬೇತಿ. ಆ ಗೋಮೂತ್ರ ತಪ್ಪಲ 4 ನಮೂನೆ ತಪ್ಪಲ ಲೆಕ್ಕಿ ಎಕ್ಕಿ ಮತ್ತೆ ಪ್ಯಾರ್ಲಿ ಬಪ್ಪಳ್ಳಿ ತಪ್ಪಲ ಇವೆಲ್ಲ ಕುಟ್ಟಿ ಗೋಮೂತ್ರದಾಗ ಹಾಕಿ ರುಬ್ಬಿ ಕೊಳೆ ಬಿಟ್ಟು ಒಂದು 15 ದಿವಸ ಕೊಳೆ ಬಿಟ್ಟು ಅದನ್ನೆಲ್ಲ ರುಬ್ಬಿ ಹಿಂಡಿ ಹೊಡಿತಿದ್ವಿ. ಈಗ ನೀವು ಗೋಮೂತ್ರ ಬಳಸ್ತೀರಿ ಔಷಧಿ ಮಾಡೋಕ್ಕೆಲ್ಲ, ದನಕರುಗಳೆಲ್ಲ ನೀವು ಕಟ್ಕೊಂಡಿದ್ರ? ದನಕರುಗಳು ಕಟ್ಕೊಂಡಿದ್ವಿ. ಈಗ ಟ್ರ್ಯಾಕ್ಟರ್ ಬಂದವೆ, ಟಿಲ್ಲರ್ ಬಂದು ಇವೆಲ್ಲ ಬಂದು ದನಕರುಗಳು ನೀವು ಯಾವ್ದಕ್ಕೆ ಬಳಸ್ತೀರಿ ಈಗ? ದನಕರುಗಳು ನಮ್ಮ ಮೊದಲದ್ದು ಅದವ್ರಿ, ಅದಕ್ಕಾಗಿ ಒಂದು 2 ಇರ್ಬೇಕಂತ ಕಟ್ಕೊಂಡಿದ್ವಿ. ಸೊ ಅದು ಗೋಮೂತ್ರ ಈ ಔಷಧಿ ಮಾಡ್ಕೊಳ್ಳೋಕ್ಕೆಲ್ಲ ಬಳಕೆ ಆಗುತ್ತೆ. ಅಂದ್ರೆ ರೈತನಿಗೆ ದನಕರುಗಳ ಅಗತ್ಯ ಇದೆ. ಐತೆ. ನೀವು ಎಷ್ಟೇ ಸುಧಾರಣೆ ಆದರೂ ಎಷ್ಟೇ ಯಂತ್ರಗಳು ಬಂದರೂ ಸಹಿತ ದನಕರುಗಳು ಗೊಬ್ಬರಕ್ಕಾಗಿ ಬೇಕು. ಹೌದು ಸರ್, ಹೌದು. ಆ ಗೋಮೂತ್ರವನ್ನು ಇಟ್ಕೊಂಡು ಮುಂದೆ ಔಷಧಿಗಳನ್ನು ಮಾಡಿಕೊಂಡು ಕೀಟನಾಶಕ ರೀತಿಯಲ್ಲಿ ಅದನ್ನ ಬಳಕೆ ಮಾಡ್ಕೊಳ್ಳೋಕೆ ನಾವು ಏನು ರೋಗ ಕಂಡಿಲ್ಲ ಅಂದ್ರೆ ಕೂಡ ನಾವು ತಿಂಗಳ 2 ಸರಿ ಸಿಂಪರಣೆ ಮಾಡ್ಕೊಂಡು ಹೋಗ್ಬಿಟ್ಟು ನಮ್ಗೆ ಯಾವ ರೋಗನೂ ಬಂದಿಲ್ಲ ನಮ್ಗೆ. ಅಂದ್ರೆ ಈಗ ಮಲ್ಲಿಕಾರ್ಜುನ ಅವರು ಶರಣಪ್ಪರಿಗಿಂತ ಮುಖ್ಯವಾಗಿ ಸಾವಯವ ಔಷಧಿಗಳನ್ನೇ ಹೆಚ್ಚು ಬಳಸಿದ್ರು. ಹೆಚ್ಚು ಬಳಸಿದ್ರು ಸರ್. ರಾಸಾಯನಿಕ ಕಡಿಮೆ ಮಾಡ್ಕೊಂಡು ಬಂದಿದ್ದೀರಿ? ಕಡಿಮೆ. ರಾಸಾಯನಿಕ ಬಳಸೇ ಇಲ್ಲ? ಬಳಸೇ ಇಲ್ಲ. ಗೊಬ್ಬರ ಹಾಕಿದೀವ್ರಿ. ತಿಪ್ಪಿ ಗೊಬ್ಬರನ ಹಾಕಿದ್ವಿ. ತಿಪ್ಪಿ ಗೊಬ್ಬರ ಹೆಚ್ಚು ಬಳಕೆ ಮಾಡ್ಕೊಂಡಿದ್ರಿ, ಸ್ವಲ್ಪ ಪ್ರಮಾಣದಲ್ಲಿ ಗೊಬ್ಬರ ಹಾಕಿದ್ರೆ ರಾಸಾಯನಿಕ ಹಾಕಿದ್ವಿ. ಇನ್ನುಳಿದಂತೆ ಎಲ್ಲ ಔಷಧಿ ಸಿಂಪರಣೆಗಳಾಗಿರ್ಬೋದು ಅವೆಲ್ಲವೂ ಸಹಿತ ನೀವೇ ಮಾಡ್ಕೊಂಡಿದ್ದೀರಾ ಸಾವಯವ ರೂಪದಲ್ಲಿ? ರೂಪದಲ್ಲಿ ನಿಮ್ಮ ಪರಿಸರದಲ್ಲಿ ಸಿಗ್ತಕ್ಕಂತ ಎಲೆಗಳನ್ನ ಇಟ್ಕೊಂಡು ಔಷಧಿ ಮಾಡ್ಕೊಂಡು ಬಳಕೆ ಮಾಡ್ಕೊಂಡಿದ್ದೀರಾ. ಇಳುವರಿ ಹೇಗ್ ಬಂತು ನಿಮ್ಮ ಇದರಲ್ಲಿ? 30 ಕ್ವಿಂಟಲ್ ಬಂತು ಎಕರೆಗೆ. ಅಂದ್ರೆ ಅದಕ್ಕೂ ಇದಕ್ಕೂ ಸ್ವಲ್ಪ ಇಳುವರಿ ಕಡಿಮೆ ಅನ್ಸುತ್ತಾ?